आंख कान नाक मुंह ना छुएं आपस में दो गज की दूरी बनाए रखें मास्क और दो गज की दूरी के मंत्र को अभी हमें छोड़ना नहीं है फसलों की बुवाई एवं कटाई करते समय आपस में कम से कम दो गज की दूरी बनाए रखें फसल की कटाई करने के बाद छोटे-छोटे ढेरों में इकट्ठा करें कृषि के औजारों की समय-समय पर सफाई करें एक दूसरे के साथ औजारों की अदला-बदली न करें श्रमिकों के शौचालयों और हाथ धोने की जगह की ठीक से सफाई जरूरी है बुवाई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं कंबाइन हार्वेस्टर थ्रेशर जुताई और बुवाई की मशीनों को इस्तेमाल से पहले साफ करें मशीनों के इस्तेमाल से पहले और इस्तेमाल के बाद हाथ साबुन से साफ करें वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें खरीद केंद्र पर आने से पहले किसानों एवं श्रमिकों की जांच खरीद केंद्रों पर भीड़ ना लगाएं एवं किसानों को बारी-बारी से बुलाएं गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं किसान स्वस्थ रहें तभी हम कोरोना वायरस से जीत पाएंगे आगे बढ़ पाएंगे किसान सबल देश प्रबल ಈಗ ಕೇಳಿ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಜಗಳೂರು ತಾಲೂಕು ಕೊರಟಿಕೆರೆ ಗ್ರಾಮದ ರೈತ ಹೆಚ್ ಚಂದ್ರಪ್ಪ ಅವರೊಂದಿಗಿನ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್ ಆತ್ಮೀಯ ಕೃಷಿಕ ಬಂದವರೇ ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಅಡಿಕೆ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಲಾಭದಾಯಕವಾಗಿ ಅಡಿಕೆ ಬೆಳೆಯನ್ನ ಇಂಥ ಒಂದು ಮಳೆ ಕಡಿಮೆ ಬೀಳುವಂತಹ ಒಂದು ಜಗಳೂರು ತಾಲೂಕಿನ ಒಂದು ಕೊರಟಿಕೆರೆ ಗ್ರಾಮದಲ್ಲಿ ನಮ್ಮ ರೈತರಾದಂತಹ ಚಂದ್ರಪ್ಪ ಅವರು ಯಶಸ್ವಿಯಾಗಿ ಅಂದ್ರೆ ಯಾವ ರೀತಿ ಬೆಳೀತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಚಂದ್ರಪ್ಪ ಅವರೇ ನಮಸ್ಕಾರ ಚಂದ್ರಪ್ಪ ಅವರೇ ಈ ಒಂದು ಅಡಿಕೆ ಕೃಷಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಇಲ್ಲಿ ಮಾಡ್ತಾ ಇದ್ದೀರಾ ನಾವು ಸುಮಾರು ಒಂದು 23-24 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಮೊದಲೆಲ್ಲ ನೀರು ಚೆನ್ನಾಗಿತ್ತು ಬಹಳ ಚೆನ್ನಾಗಿ ಬಂತು ಎಕರೆಗೆ ಸುಮಾರು 90 ಕ್ವಿಂಟಲ್ ಹಸಿ ಅಡಿಕೆ ಬೆಳೆದ್ವಿ ಯಾವುದೇ ರಾಸಾಯನಿಕ ಯೂಸ್ ಮಾಡಲಿಲ್ಲ ನೀರ್ ಚೆನ್ನಾಗಿತ್ತಂದ್ರೆ ಬಹಳ ಚೆನ್ನಾಗಿ ಬರ್ತಾ ಇದೆ ಸರ್ ಅಡಿಕೆ ಈಗ 25 ವರ್ಷದಿಂದ ಕೃಷಿ ಬದುಕು ಮಾಡ್ತಾ ಇದೀವಿ ಅಂತ ಹೇಳಿದ್ರಲ್ಲ 25 ವರ್ಷದ ಹಿಂದೆ ಯಾವ ಬೆಳೆಗಳನ್ನ ಬೆಳೀತಾ ಇದ್ರಿ 25 ವರ್ಷಗಳ ಹಿಂದೆ DCH ಹತ್ತಿ ಬರ್ತಾ ಇತ್ತು ಸರ್ ಅವಾಗ ಅದನ್ನ ಬಹಳ ಚೆನ್ನಾಗಿ ಬೆಳೆದ್ವಿ ಆತ ಇತ್ತೀಚೆಗೆ ಅದು ತಳಿನೂ ಬಹಳ ಇದಾಯ್ತು ಅದು ಇಳುವರಿ ಬಹಳ ಕಡಿಮೆ ಆಗ್ತಾ ಬಂತು ರೋಗನ ಜಾಸ್ತಿ ಇರೋದ್ರಿಂದ ಆದ್ರಿಂದ ನಾವು ಸಹ ಅದನ್ನ ಕೈ ಬಿಟ್ಬಿಟ್ಟಿವಿ ಸರ್ ಈಗ ಮೊದಲೆಲ್ಲ ಜಾಸ್ತಿ ಜೋಳ ರಾಗಿ ನವಣೆ ಇಂಥವೆಲ್ಲ ಬೆಳೀತಾ ಇದ್ರಿ ಹತ್ತಿ ಇಂಥವು ಇತ್ತೀಚೆಗೆಲ್ಲ ಆ ಬೆಳೆಗಳನ್ನ ಬಿಟ್ಟು ಈ ಅಡಿಕೆಗೆ ಯಾಕೆ ಸೀಮಿತ ಆದ್ರೆ ನೀವು ಇದು ಸರ್ ಇದೇನಾಗ್ತದೆ ಅಂದ್ರೆ ಯಾವುದೇ ಕಾರಣಕ್ಕೂ ಆಹಾರ ಬೆಳೆಗೆ ನಮ್ ಸರ್ಕಾರ ಆಗ್ಲಿ ಯಾವುದೇ ಸಂಸ್ಥೆಗಳಾಗ್ಲಿ ಬೆಲೆ ಹೆಚ್ಚಿಗೆ ಮಾಡ್ತಾ ಇಲ್ಲ ಅದನ್ನ ಯಾಕಂದ್ರೆ ಬಡವರು ಸಹ ಅವರು ಯೂಸ್ ಮಾಡಕ್ಬೇಕು ಕನಿಷ್ಠ ಅಂದ್ರೆ ಆಹಾರ ಅಂತ ಪ್ರತಿಯೊಬ್ಬ ಮನುಷ್ಯನಿಗೆ ಅಗತ್ಯವೇ ಇದೆ ಆದ್ರಿಂದ ಅದನ್ನ ಅತಿ ಹೆಚ್ಚು ರೇಟ್ ಮಾಡಿದಾಗ ಅದನ್ನ ಕೊಂಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಆದ್ರಿಂದ ಹೆಚ್ಚಿಗೆ ರೇಟ್ ಆಗೋದಿಲ್ಲ ಸರ್ ಅದು ಆದ್ರಿಂದ ಇದು ಆರ್ಥಿಕವಾಗಿ ಹೆಚ್ಚಿಗೆ ಲಾಭ ತಂದು ಕೊಡಂತ ಬೆಳೆ ಆದ್ದರಿಂದ ನಾವು ಇದನ್ನ ಬೆಳಿಬೇಕು ಅಂತ ಅನ್ಕೊಂಡಿವಿ ಸರ್ ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ಅಂದ್ರೆ ವಿದ್ಯಾಭ್ಯಾಸ ಈ ರೀತಿ ಮಾಡ್ಲಿಲ್ವ ವಿದ್ಯಾಭ್ಯಾಸ ಮಾಡಿದೆ ಸರ್ ಆದ್ರೆ ಎಲ್ಲರಿಗೂ ಇದೇ ಅವಕಾಶ ಸಿಗಲ್ಲ ಯಾಕಂತಂದ್ರೆ ಕೆಲವೊಂದು ಅವಕಾಶ ಬಹಳಷ್ಟು ಕಡಿಮೆ ಇದೆ ಓದಿದರೆ ಇತ್ತೀಚೆಗೆ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಅವಕಾಶ ಕಡಿಮೆ ಆಯ್ತು ಯಾವ್ದಾದ್ರಲ್ಲಿ ಮತ್ತೆ ಜೀವನ ಅಂದ್ಮೇಲೆ ಒಂದು ಕೆಲಸ ಮಾಡ್ಲೇಬೇಕಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ಯಾವ್ದ್ರಾಗಾದ್ರೂ ಯಶಸ್ಸು ಕೊಟ್ಟೆ ಕೊಡುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡ್ಬಿಟ್ಟು ನಾನು ಈ ಕೃಷಿ ಆಯ್ಕೆ ಮಾಡ್ಕೊಂಡೆ ಸರ್ ಅಂದ್ರೆ ವಿದ್ಯಾಭ್ಯಾಸ ಅಂದ್ರೆ ಎಲ್ಲೇ ತನಕ ಮಾಡಿದ್ರೆ BA ಮಾಡಿದ್ವಿ ಸರ್ ಓಚಬೋರೆಯ ಕಾಲೇಜ್ನಲ್ಲಿ ನಂತರ BEd ಮಾಡಿದ್ವಿ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಬಟ್ ಯಾರ ಕಾರಣಾಂತರಗಳಿಂದ ನಮಗೊಂದು ಅದರಿಂದ ಹೊರಗಡೆ ಆಗ್ಬಿಟ್ಟಿವಿ ಸರ್ ಈಗ BA BEd ಮಾಡಿಕೊಂಡು ಹೈಸ್ಕೂಲ್ ಮಾಸ್ಟರ್ ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಒಂದು ಕನಸಿತ್ತು ನಿಮ್ದು ಅಂದ್ರೆ ಅದು ನನಸಾಗ್ಲಿಲ್ಲ ಅಂತ ಹೇಳ್ತೀರಾ ಕನಸೆ ನನಸಾಗ್ಲಿಲ್ಲ ಅಂದ್ರೆ ಆಗಿಲ್ಲ ಪಾಪ ಅದ್ರ ಇನ್ನೇನು ಬೇರೆ ಎರಡು ಮಾತಿಲ್ಲ ಬಟ್ ಅದಕ್ಕಿಂತಲೂ ಇದು ನಾವು ನಮ್ಗೆ ದೇವರ ಸಫಿಷಿಯಂಟ್ ನೀರು ಕೊಟ್ಟಿದ್ರೆ ಅದಕ್ಕಿಂತಲೂ ಚೆನ್ನಾಗಿ ನಾವು ಆರ್ಥಿಕವಾಗಿ ಮೇಲ್ ಬರ್ತಿದ್ದಂತ ಒಂದು ನಂಬಿಕೆ ಇದೆ ಈಗಲೂ ಕೂಡ ದೇವರು ನಮಗೆ ಸರಿಯಾಗಿ ನೀರು ನಮಗೆ ಒಂದು ಒದಗಿಸಿದ್ರೆ ಅದಕ್ಕಿಂತಲೂ ಚೆನ್ನಾಗಿ ಅಡಿಕೆ ಫಸಲಲ್ಲಿ ಆದಾಯ ತಗೋಬಹುದಂತ ಒಂದು ನಂಬಿಕೆ ಇದೆ ಸರ್. ಈಗ ಎಲ್ಲೇ ಒಂದ್ ಕಡೆ BA/BEd ಮಾಡಿಕೊಂಡು ಇವತ್ತು ಕೃಷಿ ಬಂದಿರೋದು ಅಂದ್ರೆ ಉತ್ತಮ ಅಂತ ಹೇಳ್ತೀರಾ? ಎಲ್ಲಾದ್ರೂ ಕೆಲಸ ಮಾಡ್ಲೇಬೇಕು, ಯಾರೇನು ಹಂಗೇನು ನಮ್ಗೇನು ದುಡ್ಡು ಕೊಡಲ್ಲ ಸರ್. ಇದೇ ನಮ್ದೆ ಅಂತಕ್ಕಂತ ಒಂದು ಸಂಸ್ಥೆ ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂತ ಹೋದ್ರೆ ಅದರಲ್ಲಿ ಕೂಡ ಯಶಸ್ಸು ಕಾಣಬಹುದು, ಒಳ್ಳೆ ಆರ್ಥಿಕವಾಗಿ ಮುಂದೆ ಹರಿಬಹುದು. ಅಲ್ಲೇ ಇನ್ನೊಬ್ರು ಹೇಳ್ದಂಗೆ ಕೇಳ್ಬೇಕು, ಬಟ್ ಇಲ್ಲಾದ್ರೆ ದೇವ್ರು ಎಷ್ಟು ಕೊಡ್ತಾನ ಅಷ್ಟು ಆ ರೀತಿ ತಿಳ್ಕೊಂಡ್ಬಿಟ್ಟು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಸರ್. ಈಗ ಅಡಿಕೆ ಹಾಕ್ಬೇಕು ಅನ್ಕೊಂಡಾಗ ಅಂದ್ರೆ ಪ್ರಾರಂಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಪ್ರಾರಂಭದಲ್ಲಿ ಸರ್ ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಂಡ್ವಿ, ಗೋಡು ಮಣ್ಣು ಸ್ವಲ್ಪ ಒಡಿಸಿದ್ವಿ. ಆವಾಗ ನಾವು 8x8 ಅಂದ್ರೆ 8 ಅಡಿ 8 ಅಡಿ ದಾಯ ಹಾಕ್ಬಿಟ್ಟು ಸುಮಾರು 1,000 ಗಿಡ ಹಾಕಿದ್ವಿ ಸರ್. ಅದೇ ರೀತಿಯಾಗಿ ಸಫಿಷಿಯಂಟ್ ಆಗಿ ನೀರಿತ್ತು, ಚೆನ್ನಾಗಿ ಬಂತು. 2016 ತನಕ 90 ಕ್ವಿಂಟಲ್ ತನಕ ಬೆಳೆದಿವಿ ಸರ್. 2016 ಮಳೆ ಪ್ರಮಾಣ ಕಡಿಮೆ ಆಗ್ಬಿಟ್ಟು ಬಹಳಷ್ಟು ನಷ್ಟ ಅನುಭವಿಸ್ಬಿಟ್ಟಿವಿ ಸರ್. ಅವಾಗ ತುಂಬಾ ಅಂದ್ರೆ ತುಂಬಾ ನಷ್ಟ, ಈ ವ್ಯವಸಾಯನೇ ಬೇಡ ಅನ್ನುವಷ್ಟು ಬೇಸರ ಆಗೋಗ್ಬಿಡ್ತು. ಆದ್ರೂ ಏನೇನೋ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ನೀರು ಮಾಡ್ಕೊಂಡ್ಬಿಟ್ಟು ಪರವಾಗಿಲ್ಲ ಅಂತ ರೀತಿಯಲ್ಲಿ ಮತ್ತೆ ಈಗ ಇದೆ ಸರ್. ಈಗ ಸಾಕಷ್ಟು ವಿಜ್ಞಾನಿಗಳು ಹೇಳ್ತಾರಪ್ಪ ಅಂದ್ರೆ ಈ ಭಾಗಕ್ಕೆ ಅಂದ್ರೆ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಈ ಒಂದು ಜಗಳೂರು ತಾಲೂಕು, ಈ ಭಾಗಕ್ಕೆ ಅಡಿಕೆ ಬೆಳೆ ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಅಂತದ್ರಲ್ಲೂ ನೀವು ಬೇರೆ ಒಂದು ತೋಟಗಾರಿಕೆ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಬೋದಾಯ್ತಲ್ಲ? ಹೌದು ಸರ್, ಇದು ಸೂಕ್ತ ಅಲ್ಲ ವಿಜ್ಞಾನಿಗಳಿರೋ ಪ್ರಕಾರ. ಆದ್ರೂ ಏನೋ ಒಂದು ಬೆಳಿಬಹುದು ಅನ್ನೋ ಒಂದು ಖಚಿತ ನಂಬಿಕೆ ಮೇಲೆ ಹಾಕಿದ್ವಿ ಅಷ್ಟೇ. ಇವಕ್ಕಿಂತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆದಾಯ ತಂದು ಕೊಡುವಂತ ಈ ಡ್ರ್ಯಾಗನ್ ಫ್ರೂಟ್, ಆ ನಂತರ ಇದು ಪೇರ್ಲ ಅಂದ್ರೆ ಸೀಬೆ, ನಂತರ ಇನ್ನೊಂದು ಗೋಡಂಬಿ ತಳಿ ಅಂತ ಒಂದು ಬಂದಿದ್ವಿ ಸರ್. ಅವನ್ನೆಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಅದು ನೆಕ್ಸ್ಟ್ ಒಂದು ಅವಕಾಶ ಸಿಕ್ಕಾಗ ನಾನು ಮುಂದೆ ನೋಡ್ತೀನಿ ಸರ್, ಅದು ಮಾಡ್ಬೇಕಂತ ಇದೆ. ಅದು ಅಡಿಕೆಗಿಂತಲೂ ಹೆಚ್ಚಿಗೆ ಲಾಭದಾಯಕ, ನೀರು ಇಲ್ಲಿದ್ರೂ ಬೆಳಿಬಹುದು, ಅದ್ರ ಮೇಲೆ ಇದಕ್ಕಿಂತಲೂ ಹೆಚ್ಚಿಗೆ ಭರವಸೆ ಸರ್. ಅದು ಅನುಕೂಲ ಅಂತ ನನ್ನ ನಂಬಿಕೆ. ಈಗ ಅಡಿಕೆ ಗೋಟು ಅಂತಂದ್ರೆ ನೀವು ತಂದು ಸಸಿ ಮಾಡಿಕೊಂಡು ಹಾಕಿದ್ರೆ ಏನು ಸಸಿಗಳನ್ನ ತಂದಿದ್ರೆ? ಫಸ್ಟ್ ಮೊದಲನೇ ಸರ ನಾವು ಇದು ಸಸಿನೇ ತಂದಾಕಿದ್ದೀವಿ ಸರ್, 1,000 ಗಿಡ ತಂದಾಕಿದ್ದೀವಿ ಸರ್ ಅಷ್ಟೇ. ನೆಕ್ಸ್ಟ್ ನಾವೆಲ್ಲ ಬೀಜ ತಗೊಂಡ್ಬಂದ್ಬಿಟ್ಟು ಸಸಿ ಮಾಡ್ಕೊಂಡ್ಬಿಟ್ಟು ಹಾಕಿದ್ವಿ, ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ ಸರ್. ಅಂದ್ರೆ 2 ಹಂತದಲ್ಲಿ ನಾಟಿ ಮಾಡಿದ್ರೆ ಸರ್? 2 ಹಂತದಲ್ಲಿ ಮಾಡಿದ್ದೀವಿ ಸರ್. ಚಂದ್ರಪುರ ಒಟ್ಟಾರೆ 8 ಎಕರೆ ನಿಮಗೆ ಕೃಷಿ ಭೂಮಿ ಇದೆ? ನಮ್ದು ಕೃಷಿ ಭೂಮಿ ಒಂದು 6 ಎಕರೆ ಇದೆ ಸರ್ ಅಷ್ಟೇ, ನೀರಾವರಿ. ಇನ್ನು 2 ಎಕರೆ ಬೆದ್ಲಿ ಇದೆ ಸರ್ ಅಷ್ಟೇ. ಈಗ ಕುಷ್ಕಿ ಭೂಮಿಯಲ್ಲಿ ಏನ್ ಬೆಳಿತೀರ ನೀವು? ಕುಷ್ಕಿ ಭೂಮಿಯಲ್ಲಿ ರಾಗಿ ಹಾಕ್ತಿವಿ ಸರ್, ನೆಕ್ಸ್ಟ್ ಅವರೆ ಹಾಕ್ತಿವಿ, ನೆಕ್ಸ್ಟ್ ಮೆಕ್ಕೆಜೋಳ ಹಾಕ್ತಿವಿ ಸರ್. ಈಗ ಅಡಿಕೆ ಸಸಿ ಅಂತಂದ್ರೆ ಗುಣಮಟ್ಟದ ಸಸಿಗಳು ಅಂತಂದ್ರೆ ತುಂಬಾ ಹಳೆ ಕಾಲದ ಮರದಲ್ಲಿ ಗೋಟುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಹಂಗಾದ್ರೆ ಉತ್ತಮವಾದ ಒಂದು ಇಳುವರಿ ಬರುತ್ತೆ, ದೀರ್ಘಕಾಲ ಬಾಳಿಕೆ ಬರುತ್ತೆ ಗಿಡ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾವ ರೀತಿ ಸತ್ಯ ಅಂತ ಹೇಳ್ತಾರೆ? ಹೌದು ಸರ್, ಕನಿಷ್ಠ ಅಂದ್ರೆ 25 ವರ್ಷದ ಮೇಲ್ಪಟ್ಟ ಆಯ್ಕೆ ಮಾಡಿದ್ರೆ ಅದರಲ್ಲಿ ಹೆಚ್ಚಿಗೆ ಇಳುವರಿ ಬರುತ್ತೆ ಅಂತ ಅಂದ್ಬಿಟ್ಟು ವಿಜ್ಞಾನಿಗಳು ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಹಿರಿಯರು ಕೂಡ ಹೇಳ್ತಾರೆ, ಕಡಿಮೆ ವಯಸ್ಸಿನ ಸಸಿಗಳಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಫಲ ಹೆಚ್ಚಿಗೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ವಯಸ್ಸಿನ ಗಿಡಗಳಲ್ಲೇ ನಾವು ಸಸಿ ಆಯ್ಕೆ ಮಾಡ್ಕೋಬೇಕು ಸರ್. ಅದು ಹೆಚ್ಚಿಗೆ ಕಾಯ ಬಿಡುವಂತ ಗಿಡಗಳಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ಫಸಲು ಪಡಿಬಹುದು ಸರ್. ಆದಷ್ಟು ಗುಣಮಟ್ಟದ ಸಸಿಗಳನ್ನ ನಾವು ನಾಟಿ ಮಾಡಿದ್ರೆ ಗುಣಮಟ್ಟದ ಒಂದು ಇಳುವರಿ ಪಡಿಬಹುದು ಸರ್. ಹೌದೌದು, ಅದು ಗುಣಮಟ್ಟದ ಗಿಡಗಳಲ್ಲೇ ಆಯ್ಕೆ ಮಾಡ್ಕೊಂಡ್ರೆ ಫಸಲನ್ನ ಪಡಿಬಹುದು ಸರ್. ಈಗ ನಾಟಿ ಅಂತಂದ್ರೆ ಯಾವ ದಾಯದಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳಿದ್ರೆ ಇವತ್ತಿನ ಸಂದರ್ಭದಲ್ಲಿ? ಇವತ್ತಿನ ಸಂದರ್ಭದಲ್ಲಿ ಸರ್ 8x8 ಅಂತ ಮಾಡಿದ್ರೆ ಬಹಳ ಉತ್ತಮ ಸರ್. ಈಗ ಆದಷ್ಟು ದಾಯ ಹತ್ತಿರನೇ ಇರಬಾರ್ದು, ಅತಿ ದೂರನೇ ಇರಬಾರ್ದು. ಹೌದು ಸರ್, ಹೌದೌದೌದು, ಸೂಕ್ತ ಅಂತರ ಕೊಟ್ಟಾಗ ಪ್ರತಿಯೊಂದು ಗಿಡನೂ ಅದು ಅಧಿಕವಾಗಿ ಫಸಲು ಬೀಳ್ತದೆ ಸರ್. ಆದ್ದರಿಂದ 8x9 ಹಾಕಿದ್ರೆ ಉತ್ತಮ ಸರ್. ಈಗ ಅಡಿಕೆ ನಾಟಿ ಮಾಡಿದ್ಮೇಲೆ ಏನೇನು ಕೆಲಸಗಳು ಇರ್ತಾವ ನಿಮಗೆ? ಅಡಿಕೆ ನಾಟಿ ಮಾಡಿದ್ಮೇಲೆ ಸರ್ 4 ವರ್ಷ ಅಂತರ ಬೆಳೆಯಾಗಿ ಏನಾದ್ರೂ ಬೆಳಿಬಹುದು, ಅಂದ್ರೆ ನುಗ್ಗೆ ಹಾಕ್ಬೋದು, ಪಪ್ಪಾಯಿ ಹಾಕ್ಬೋದು, ನೆಕ್ಸ್ಟ್ 6 ತಿಂಗಳಿಗೊಂದ್ಸಲ ಬೆಳೆ ತಕ್ಕಂತ ಬೆಳೆಗಳನ್ನು ತಗೋಬಹುದು. ಆದ್ರೆ ನುಗ್ಗೆ ಹಾಕಿದ್ರೆ ಹೆಚ್ಚಿಗೆ ಉತ್ತಮ, ಅದೊಂದು 5-6 ವರ್ಷ ತನಕಲ್ಲೂ ಬೆಳ್ಕೋಬಹುದು. ನೆಕ್ಸ್ಟ್ ನಮ್ದು ಫಸಲು ಬರಕ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾವು ಕಟಾವ್ ಮಾಡಿ ತೆಗೆದಾಗ ಹೆಚ್ಚಿಗೆ ಅನುಕೂಲ ಆಗುತ್ತೆ. ಆದ್ದರಿಂದ ನಾವು ನುಗ್ಗೆ ಹಾಕಿದ್ರಿಂದಲೇ ಉತ್ತಮ ಸರ್. ಈ ರಾಗಿ ಜೋಳ ಇಂತ ಬೆಳೆ ಸೂಕ್ತ ಅಲ್ಲ ಅಂತ ಹೇಳ್ತೀವಿ? ಅಡಿಕೆಯಲ್ಲಿ ಇಲ್ಲ ಸರ್, ಅದು ಹೆಚ್ಚಿಗೆ ಫಸಲು ಬೇಗ ಬೆಳೆಯಕ್ ಬಿಡಲ್ಲ ಸರ್. ಅದು ರಾಗಿ ಅತಿ ಹೆಚ್ಚು ಬೇರಿರೋದ್ರಿಂದ ರಾಗಿ ಹಾಕೋದ್ರಿಂದ ಅಷ್ಟೊಂದು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಈಗ ಅಡಿಕೆಯಲ್ಲಿ ಏನಾದ್ರೂ ಹಾಕ್ಬೇಕಪ್ಪ ಅಂತಂದ್ರೆ ಪಪ್ಪಾಯಿ, ಬಾಳೆ, ನುಗ್ಗೆ ಇಂಥವನ್ನ ನಾಟಿ ಮಾಡ್ಬೇಕು ಅಂತ ಮಾಡಿದ್ರೆ ಬಹಳ ಅನುಕೂಲ ಸರ್. ಆರ್ಥಿಕವಾದ 6 ವರ್ಷದಲ್ಲೇ ಫಸಲು ಸಿಗಲ್ಲ ಸರ್, ಅದ್ ದುಡ್ಡು ಅದ್ರಿಂದ ಏನೋ ಬರಲ್ಲ ಸರ್. ಅಲ್ಲಿಯವರೆಗೂ ನಾವು ಬೆಳ್ಕೋಬಹುದು ಸರ್, ಏನು ನುಗ್ಗೆ ಬೆಳಿಬಹುದು, ಬಾಳೆ ಬೆಳಿಬಹುದು, ಅಂತವೆಲ್ಲ ಬೆಳ್ಕೋಬಹುದು ಸರ್. ಈಗ ಸುಮಾರು ಅಂತಂದ್ರೆ 4 ಎಕರೆ ಅಡಿಕೆ ಹಾಕಿದ್ವಿ ಅಂತ ಹೇಳಿದ್ರ, ಈಗ 4 ಎಕರೆ ಅಡಿಕೆಯಲ್ಲಿ ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರ? 2016 ಒಂದು 6 ಇಂದ 8 ಹಾಕ್ಸಿದ್ರು ಸರ್. ಅದರಲ್ಲೇ ಸ್ವಲ್ಪ ನೀರು ಬರ್ತಾ ಇತ್ತು, ಅದರಲ್ಲೇ ಇತ್ತೀಚಿನ ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಅದರಲ್ಲೇ ಚೆನ್ನಾಗಿ ಬರ್ತಾ ಇದೆ ಸರ್ ನೀರು. ಈಗ ಸುಮಾರು ಅಂತಂದ್ರೆ ನಾಟಿ ಮಾಡಿದ ಮೇಲೆ 4 ವರ್ಷ ತನಕ ಅಷ್ಟೊಂದೇ ನೀರು ಬೇಕಾಗಲ್ಲ ಅವಕ್ಕೆ? ಬೇಕಾಗಲಿಲ್ಲದ್ರೆ ಸರ್ ಬದುಕೋ ಅಷ್ಟಕ್ಕಾದ್ರೆ ಬೇಕೇ ಬೇಕು ಸರ್ ಅದು ಅಡಿಕೆಗೆ ನೀರು ಅಷ್ಟ ಇರಲೇ ಬೇಕಾದ್ರೆ, ಇಲ್ಲ ಅಂತಂದ್ರೆ ಮತ್ತೆ ಎಲ್ಲ ಒಣಕೊಂಡು ಹೋಗ್ತದೆ ಸರ್ ನೀರು. ಈಗ ನೀರಿನ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತಾ ಇದ್ರೆ ನೀವು? ಒಂದು ವಾರಕ್ಕೊಂದ್ಸಲ ಬಿಟ್ರೆ ಸಾಕು ಹರಿ ನೀರಾದ್ರೆ ಸರ್, ಒಂದು 2-3 ದಿನಕ್ಕೆ ಒಂದೊಂದ್ಸಲ ಡ್ರಿಪ್ ಮುಖಾಂತರ ಕೊಟ್ಟರೂ ನಡೀತದೆ ಸರ್. ಈಗ ಪ್ರಾರಂಭದಲ್ಲೇ ಡ್ರಿಪ್ ಮಾಡಿದ್ರೆ ನೀವು? ಪ್ರಾರಂಭದಲ್ಲಿಂದ ಮಾಡಿದ್ದೀವಿ ಸರ್. ಈಗ ಅಡಿಕೆ ನಾಟಿ ಮಾಡಿದಾಗ ಬಾಳೆ ಹಾಕಿದ್ರೆ ಉತ್ತಮ ಅಂತ ಹೇಳ್ತಾರೆ, ಅಂದ್ರೆ ಪ್ರಾರಂಭದಲ್ಲೇ ನೀವು ಬಾಳೆ ಹಾಕ್ಲಿಲ್ಲ? ಹೌದು ಸರ್, ಹಾಕಿದ್ದೀವಿ ಸರ್. ಬಾಳೆ ಚೆನ್ನಾಗಿ ಇಳುವರಿ ಬರ್ತದೆ ಸರ್. ಅದ ಒಂದು ಅಡಿಕೆ ಗಿಡಕ್ಕೆ ಒಂದು ಬಾಳೆ ಹಾಕಿದ್ವಿ ಸರ್, ಬಾಳೆ ಚೆನ್ನಾಗಿ ಬಂದಿತ್ತು. ನಾವು ಅದು ಏಲಕ್ಕಿ ಬಾಳೆ ಹಾಕಿದ್ವಿ, ಸುಮಾರು ಒಂದು 10-12 ಕೆಜಿ ತನಕ ಬಂದಿತ್ತು ಸರ್ ಇಲ್ಲಿ. ಈಗ ಎಷ್ಟು ವರ್ಷ ಬೆಳೆದ್ರೆ? 2 ವರ್ಷ ಬೆಳೆದಿವಿ ಸರ್ ಅಷ್ಟೇ. ಆಮೇಲೆ ಅದು ಅಡಿಕೆ ಗಿಡ ಬಹಳಷ್ಟು ಉದ್ದ ಗಂಡು ಬಿಟ್ಬಿಡ್ತದೆ ಸರ್ ಈ ಕಡೆ ಎಲ್ಲ, ಆದ್ದರಿಂದ ನಾವು ಅದನ್ನ ಅವಾಗಲೇ ತೆಗೆದು ಬಿಟ್ಟಿವಿ ಸರ್. ಈಗ ಅಡಿಕೆ ಗಿಡ ಅಂದ್ರೆ ಉದ್ದ ಗಂಡು ಬಿಟ್ಟರೆ ಏನ್ ನಿಮಗೆ ಸಮಸ್ಯೆ ಆಗುತ್ತಲ್ಲಿ? ಗಣ್ಣು ಎತ್ತರ ಹೋದಂಗಲ್ಲ ಅಡಿಕೆ ಗಿಡ ಎತ್ತರ ಹೋಗ್ತದೆ ಸರ್ ಅಷ್ಟೇ. ಅದರಿಂದ ಏನು ತೊಂದರೆ ಏನಿಲ್ಲ, ಬೇಗ ಎತ್ತರಕ್ಕೆ ಹೋಗ್ತವೆ. ಮುಂದೆ ಅದು ಆಟೋಮೆಟಿಕ್ ಆಗಿ ಮತ್ತೆ ಅವಾಗಲೇ ಅದನ್ನ ಕಿರುಗಣ್ಣೆ ಬೀಳ್ತದೆ ಸರ್. ಒಟ್ಟಾರೆ ಕಿರಿಗಣ್ಣೆ ಬಿದ್ರೆ ಉತ್ತಮ ಬೆಳೆ ಚೆನ್ನಾಗಿ ಇಳುವರಿ ಬರುತ್ತೆ? ಚೆನ್ನಾಗಿ ಬರ್ತದೆ ಸರ್. ಒಂದ್ ಸ್ವಲ್ಪ ಮರನು ಗಟ್ಟಿ ಬರುತ್ತೆ ಸರ್ ಕಿರುಗಣ್ಣೆ ಬಿದ್ದಾಗ, ಅದು ಬಾಳಿಕೆನೇ ಜಾಸ್ತಿ ಬರುತ್ತೆ. ಮತ್ತೆ ಈಗ ಏನಾದ್ರೂ ಬೌಂಡ್ರಿ ಏನಾದ್ರು ಈ ತೆಂಗು ಅರಣ್ಯ ಸಸಿಗಳನ್ನ ಏನಾದ್ರೂ ನಾಟಿ ಮಾಡಿದ್ರೆ? ಅರಣ್ಯ ಸಸಿ ಏನು ಇಲ್ಲ ಸರ್, ಆದ್ರೆ ಬಹಳ ಅನುಕೂಲ ಸರ್ ಬೌಂಡ್ರಿಗೆ. ಬದು ಸುತ್ತಲೂ ಅರಣ್ಯ ಸಸಿಗಳು ಹಾಕಿದ್ರೆ ಬಹಳಷ್ಟು ಅನುಕೂಲ ಇದೆ. ಯಾವುದೇ ನಿರ್ವಹಣೆ ಇಲ್ಲದ್ರೂ ಸಾಕಷ್ಟು ಆದಾಯ ತಂದ್ಕೊಡಂತಕ್ಕಂತ ಈ ತೇಗ ಸಾಗುವಾಣಿ, ಇತ್ತೀಚಿನ ದಿನಗಳಲ್ಲಿ ಈ ಅಡಿಕೆ ಮರದ ತರನೇ ಮಹಾಗನಿ ಸಸಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಸರ್, ಅದನ್ನು ಬಹಳ ಅನುಕೂಲತೆ ಮಾಡ್ಕೊಡ್ತದೆ ಸರ್ ಆರ್ಥಿಕವಾಗಿ. ಒಟ್ಟಾರೆ ನೀವು ನಾಟಿ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ನಾಟಿ ಮಾಡ್ಬೇಕಂತ ಇದ್ರೆ? ಅದೊಂದು ಇದೆ ಸರ್, ಮಹಾಗನಿ ಮಾಡ್ಬೇಕಂತ ಇದೀವಿ ಸರ್, ಅದು ಸ್ವಲ್ಪ ಕಾಲ ಬಂದಾಗ ಮಾಡ್ಬೇಕು ಸರ್. ಈಗ ಆಯ್ ನೀರು ಬಿಡ್ತೀವಿ, ಡ್ರಿಪ್ ವ್ಯವಸ್ಥೆನೆ ಮಾಡಿದ್ವಿ ಈ ಒಂದು ಅಡಿಕೆ ಬೆಳಿಗ್ಗೆ ಅಂತ ಹೇಳಿದ್ರ, ಆಯ್ ನೀರು ಅಂತಂದ್ರೆ ಯಾವ ಕಾಲದಲ್ಲಿ ಬಿಡ್ತೀರಾ? ಬೇಸಿಗೆ ಕಾಲದಲ್ಲಿ ಹೆಚ್ಚಿಗೆ ಬಿಡ್ತೀವಿ ಸರ್ ಆಯ್ ನೀರು ಅಂದ್ರೆ. ಪ್ರತಿಯೊಂದು ಬೇರಿಗೂ ತೃಪ್ತಿದಾಯಕವಾಗಿ ನೀರು ಸಿಗೋದ್ರಿಂದ ಹೆಚ್ಚಿಗೆ ಫಸಲಿಗೆ ಅವಕಾಶ ಸಿಗುತ್ತೆ ಸರ್. ಆಮೇಲೆ ಈ ಅರಳ ಅಂತಕ್ಕಂಥದ್ದು ಏನಿದೆ, ಇದು ಸ್ವಲ್ಪ ನಮ್ದು ಡ್ರೈ ಲ್ಯಾಂಡ್ ಇರೋದ್ರಿಂದ ಬೇಸಿಗೆಲ್ಲಿ ಉದುರಲ್ಲ ಸರ್ ಹೆಚ್ಚಿಗೆ ನೀರು ಬಿಟ್ಟಾಗ. ಕಡಿಮೆ ನೀರಾಯ್ತಂದ್ರೆ ಆಟೋಮೆಟಿಕಲಿ ಅದು ಅರಳು ಉದುರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಆದ್ದರಿಂದ ಹೆಚ್ಚಿಗೆ ನೀರು ಬೇಕು ಸರ್ ಅವಾಗ. ಅವಾಗ ನಾವು ಜನವರಿಯಿಂದ ಮೇ ಕೊನೆ ತನಕ ನಾವು ಸ್ವಲ್ಪ ಆಯ್ ನೀರು ಬಿಡೋ ವ್ಯವಸ್ಥೆ ಮಾಡ್ತೀವಿ ಸರ್, ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ಅಂದ್ರೆ ಅಡಿಕೆ ಬೆಳೆಗೆ ಅರಳು ಕಟ್ಟುವ ಸಮಯದಲ್ಲಿ ಸಾಕಷ್ಟು ತೇವಾಂಶ ಬೇಕು ಅಂತ ಹೇಳ್ತಾರೆ ಸರ್? ಬೇಕೇ ಬೇಕು ಸರ್ ಅವಾಗ, ಸಾಕಷ್ಟು ಬೇಕೇ ಬೇಕು. ಈಗ ಬೇಸಿಗೆಯಲ್ಲಿ ಏನಾದ್ರೂ ನಿಮಗೆ ನೀರಿನ ಕೊರತೆ ಆಯ್ತಂದ್ರೆ ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಪರಿಣಾಮ ಬಿದ್ದೇ ಬೀಳ್ತದೆ ಸರ್. ಯಾಕಂತಂದ್ರೆ ಮನುಷ್ಯನೇ ಆಗ್ಬಿಡಲಿ, ಅದೊಂದು ಏನು ಬಾಯಾರಿಕೆ ಆದಾಗ ಕೈಕಾಲೆಲ್ಲ ಒಂಥರ ನಡೀದಂಗೆ ಆಗ್ಬಿಡುತ್ತೆ ಸರ್. ಆ ರೀತಿ ಬಿಟ್ಟು ಅವಕ್ಕೊಂದು ನೀರು ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಅವು ಏನೋ ಫಸಲೆಲ್ಲ ಅರಳೆಲ್ಲ ಉದುರಕ್ಕೆ ಸ್ಟಾರ್ಟ್ ಮಾಡ್ತದೆ ಸರ್, ಅದೇ ಒಂದು ತೊಂದರೆ ಆಗ್ತದೆ ಅಷ್ಟೇ. ಆಮೇಲೆ ಅತಿ ಹೆಚ್ಚು ಕಡಿಮೆ ಆಯ್ತಂದ್ರೆ ಸರ್ ಎಲ್ಲ ಒಂಥರ ಅರಿಶಿನ ಮಣ್ಣು ಆಗ್ಬಿಟ್ಟು ಅವು ಬೇರೆ ಪರಿಣಾಮ ಬೀಳ್ತದೆ ಸರ್, ಇನ್ನು ಆ ಥರ ಆಗ್ತದೆ. ಈ ಅಡಿಕೆ ಒಳಗಡೆ ಅಂದ್ರೆ ಬೇಸಾಯ ಕ್ರಮ ಮಾಡ್ತೀರಾ ನೀವು? ನಾವು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಮಾಡಿದೀವಿ ಸರ್ ಬೇಸಾಯ ಕ್ರಮ. ಅದು ಬೇರೆ ಅರಿತಕ್ಕಂತ ಉದ್ದೇಶಕ್ಕೋಸ್ಕರ ನಾವು ಬೇಸಾಯ ಹೊಡೆಯೋದು ಕಡಿಮೆ ಮಾಡಿದೀವಿ ಸರ್. ಸ್ವಲ್ಪ ಸಾಕಷ್ಟು ಕಡಿಮೆನೂ ಆಗ್ತಾ ಇದೆ ಸರ್, ಇದು ಏನೋ ಕಳೆನೂ ಬರ್ತಾನೆ ಇಲ್ಲ ಸರ್ ಇವಾಗ. ಈಗ ಕಳೆ ಗಿಡಗಳಿಗೆ ಏನಾದ್ರೂ ಈ ಕಳೆನಾಶಕ ಇಂತರ ಸಿಂಪಡಣೆ ಮಾಡ್ತಾರೆ? ಈ ತರ ಏನೇ ಮಾಡಿಲ್ಲ ಸರ್, ಅವಶ್ಯಕತೆ ಇಲ್ಲ ಅಂತ ನನ್ನ ಮನೋಭಾವನೆ ಸರ್. ಈಗ ನೀವು ಪ್ರತಿ ವರ್ಷ ಅಂತಂದ್ರೆ ಗೊಬ್ಬರ ಅಂದ್ರೆ ಯಾವ ಗೊಬ್ಬರ ಕೊಡ್ತೀರಿ, ಯಾವ್ಯಾವ ಟೈಮ್ನಲ್ಲಿ ಗುಡಿ ಮಾಡಿ ಗೊಬ್ಬರ ಕೊಡ್ತೀರ ಸರ್? ನಾನು ಸತ್ಯ ಹೇಳ್ತಾ ಇದ್ದೀನಿ, ಇವತ್ತಿನ ನನ್ನ ಹೊಲದಲ್ಲಿ ತೋಟಕ್ಕೆ ಜಿಂಕ್ ಬೋರಾನ್ ಹಾಕಿದೀವಿ, ಅಷ್ಟು ಬಿಟ್ರೆ ತಿಪ್ಪೆ ಗೊಬ್ಬರ ಅಷ್ಟೇ ಸರ್. ನಾನು ಈ ಸಲ ಒಂದು 800 ಗಿಡ ಇರ್ಬೋದು ಸರ್, 1000 ಗಿಡದಾಗ. ಯಾಕಂತಂದ್ರೆ ಅವಾಗ 16-17 ರಲ್ಲಿ ಅಷ್ಟು ಹೋಯ್ತು ಸರ್, ಎಲ್ಲ ಒಣಕೊಂಡು ಹೋಯ್ತು. 8 ಲೋಡ್ ಗೊಬ್ಬರ ಹಾಕಿದ್ದೆ ಸರ್, ಬಹಳ ಚೆನ್ನಾಗಿದೆ ಸರ್ ಇವಾಗ. ಈಗ 15-16 ಇಸ್ವಿಯಾಗಿ ನಿಮಗೆ ಅಡಿಕೆ ಗಿಡ ಎಲ್ಲ ಸಂಪೂರ್ಣವಾಗಿ ಅರ್ಧಂಬರ್ಧ ಒಣಗಿ ಹೋದ್ರು ಮತ್ತೆ ನೀವು ಕೈ ಸುಟ್ಕೊಂಡ್ರೆ ಅಡಿಕೆ ಹಾಕಿದ್ರ ಮತ್ತೆ? ಇಲ್ಲ ಸರ್, ಅದರಲ್ಲೇ ಹಾಕಿದಿವಿ, ಉಳಿದಂತ ಗಿಡಕ್ಕೆ ಮಾತ್ರ 8 ಲೋಡ್ ಗೊಬ್ಬರ ಹಾಕಿದ್ದೀವಿ ಸರ್, ಚೆನ್ನಾಗಿ ಬಂದಿದೆ ಸರ್ ಫಸಲು ಇವಾಗ. ಈ ರಾಸಾಯನಿಕ ಗೊಬ್ಬರ ಹಾಕಬಾರ್ದು ಅಂತ ಯಾಕೆ ಅನಿಸ್ತು ನಿಮಗೆ? ರಾಸಾಯನಿಕ ಗೊಬ್ಬರದಿಂದ ಏನೋ ಅತಿ ಹೆಚ್ಚು ದಗೆ ಅಂತ ಹೇಳ್ತಾ ಸರ್, ಅದು ಕೆಟ್ಟ ಪರಿಣಾಮ ಬೀರ್ತದಂತ ನನ್ನ ಭಾವನೆ ಸರ್. ಆದ್ದರಿಂದ ನಾನು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಾ ಇಲ್ಲ ಸರ್ ಅಡಿಕೆ ಗಿಡದಲ್ಲಿ. ಆದಷ್ಟು ಇವತ್ತಿನ ದಿನದಲ್ಲಿ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ದೂರ ಇಟ್ಟು ಅಂದ್ರೆ ಹೆಚ್ಚು ಹೆಚ್ಚು ಎಲ್ಲಾ ಒಂದು ಬೆಳೆಗಳಲ್ಲಿ ಸಾವಯವ ಗೊಬ್ಬರಗಳನ್ನ ಅಳವಡಿಸಿಕೊಂಡು ಬೆಳೆದ್ರೆ ಉತ್ತಮವಾದ ಒಂದು ಬೆಳೆಗಳನ್ನ ಬೆಳೆಯಬಹುದು, ಭೂಮಿಯ ಒಂದು ಗುಣಮಟ್ಟನ ಸಹ ನಾವು ಉಳಿಸಬಹುದು. ಹೌದು ಸರ್, ಭೂಮಿಯ ಗುಣಮಟ್ಟ ಕಾಪಾಡ್ಕೋಬಹುದು ಸರ್, ಚೆನ್ನಾಗಿ ಬರುತ್ತೆ ಸಾವಯವ ಯೂಸ್ ಮಾಡಿದ್ರೆ ಅತಿ ಸೂಕ್ತ ಅಂತ ನನ್ನ ಮನೋಭಾವನೆ. ಈಗೆಲ್ಲ ನೀವು ಅಡಿಕೆ ಒಳಗಡೆ ದ್ವಿದಳ ಧಾನ್ಯದ ಬೆಳೆಗಳನ್ನ ಯಾಕೆ ಬೆಳಿಬಾರ್ದು ನೀವು? ಅಲ್ಲಿ ಹೆಸರೆಲ್ಲ ಗೊಬ್ಬರ ಮಾಡ್ಬೋದಲ್ಲ? ಮಾಡ್ಬೋದು ಸರ್, ಇತ್ತೀಚೆಗೆಲ್ಲ ಈ ಡಯಾಂಚ ಆಮೇಲೆ ಸೆಣಬು ಬೀಜ ಇವೆಲ್ಲ ಕೃಷಿ ಇಲಾಖೆಯಿಂದ ಕೊಡ್ತಾರೆ ಸರ್. ಅವನ್ನೆಲ್ಲ ಬಳಕೆ ಮಾಡ್ಕೊಂಡು ಹಸಿರೆಲೆ ಗೊಬ್ಬರ ಮಾಡಿದ್ರೆ ಬಹಳಷ್ಟು ಅನುಕೂಲ ಇದೆ ಸರ್. ಮಾಡಿದ್ರೆ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡ್ಬೇಕಂತ ಅನ್ಕೊಂಡಿದೀವಿ ಸರ್. ಈಗ ಸುಮ್ಮನೆ ನೀವು ಖಾಲಿ ಬಿಡೋದಕ್ಕಿನ ಹೆಂಗ ನೀರು ನೀವು ಕೊಡ್ತಾ ಇದ್ರ, ಈಗ ಬೀಜ ಚೆಲ್ಲಿದ್ರೆ ಸಾಕು ಅಲ್ಲೇ ಉಟ್ಕೊಂಡು ಅವು ಫಲ ಕೊಡ್ಲದನ್ನು ಅಲ್ಲಿ ನಮಗೆ ಗೊಬ್ಬರವಾಗಿ ಒಂದು ಪರಿವರ್ತನೆ ಮಾಡ್ಕೋಬಹುದು. ಆಗ್ತದೆ ಮಾಡ್ಬೋದು ಸರ್, ಹಾಕಿದ್ರೆ ಬಹಳ ಅನುಕೂಲ ಅಂತ ನನ್ನ ಮನೋಭಾವನೆ. ಈಗೆಲ್ಲ 70 ದಿನಕ್ಕೆ ಬರಂತ ಒಂದು ಹೆಬ್ಬಾಳ ಅವರೇ ಅಂತ ಬಂದಿದ್ದೀನಿ. ಹಾಕ್ಬೋದು ಸರ್, ದೊಡ್ಡ ಗಿಡದಲ್ಲಿ ನನ್ನ ಅನ್ಸಿಕೆ ಅದು ಹೂವು ಹಿಡಿತೈತೆ ಅಂತ ಹೇಳಕ್ಕಾಗಲ್ಲ, ಬಟ್ ಈ ಡಯಾನ್ಸ್ ಅಂತ ಹೇಳ್ಬಿಟ್ಟು ಇದು ಎಲೆ ಅಂತ ಬಿಟ್ಟೇ ಬಿಡ್ತತೆ. ಒಂದು 3-4 ಅಡಿ ಬೆಳೆದಾಗ ಏನು ಬಾಣಲಿ ಅಂತ ಹೊಡೆದ್ಬಿಟ್ಟು ನಾವು ಭೂಮಿ ಸೇರ್ಸಿದ್ರೆ ಅದರಿಂದ ಹಸಿರು ಎಲೆ ಗೊಬ್ಬರ ಆದೇ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ಈಗ ಅಡಿಕೆ ಗರಿ ಎಲ್ಲ ಬೆಳ್ತವೆ, ಈ ತರ ನೀವು ಬಾಣಲಿ ಹೊಡೆಯೋದ್ರಿಂದ ಅಲ್ಲೇ ನಮ್ಮ ತ್ಯಾಜ್ಯಗಳನ್ನ ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಮಾಡಬಹುದು. ಹೌದು ಸರ್, ಪರಿವರ್ತನೆ ಆಗುತ್ತೆ ಸರ್. ನಾವು ಇವತ್ತಿನ ಒಂದು ಗರಿನೂ ಕೂಡ ನಮ್ಮ ಹೊಲದಿಂದ ಹೊರ ಕಿತ್ತಾಕಿಲ್ಲ ಸರ್, ಎಲ್ಲ ಅದರಲ್ಲೇ ಎಲ್ಲ ಈ ಗೆದ್ದಲು ತಿಂದು ನಂತರ ಎಲ್ಲ ಕೊಳತು ಅದರಲ್ಲೇ ಒಂದು ಗೊಬ್ಬರ ಆಗ್ಬಿಡುತ್ತೆ ಸರ್ ಮಣ್ಣಲ್ಲಿ. ಅಂದ್ರೆ ಈ ಪದ್ಧತಿ ನೀವು ಅನುಸರಿಸಿದ್ರಲ್ಲ, ಈಗ ರಾಸಾಯನಿಕ ಗೊಬ್ಬರ ಕೊಡ್ತಾ ಇಲ್ಲ, ನಿಮ್ಮಲ್ಲೇ ಸಿಗಂತ ತ್ಯಾಜ್ಯಗಳನ್ನ ಅಲ್ಲೇ ನೀವು ಸಾವಯವ ಗೊಬ್ಬರ ಮಾಡ್ತಾ ಇದ್ರಿ, ಅಂದ್ರೆ ಇದನ್ನೆಲ್ಲ ನಾವು ಗಮನಿಸಿದಾಗ ನಿಮ್ಮ ಒಂದು ಅಡಿಕೆ ಕೃಷಿಯಲ್ಲಿ ಅಂದ್ರೆ ಜಮೀನಿನಲ್ಲಿ ಎರೆಹುಳುಗಳು ಏನಾದ್ರೂ ಅಭಿವೃದ್ಧಿ ಆಗಿದೆಯಾ? ಇದೆ ಸರ್, ಇದಾವೆ ಎರೆಹುಳುಗಳು ಆಟೋಮೆಟಿಕ್ ಅಲ್ಲಿ ಇದ್ದೇ ಇರ್ತದೆ ಸರ್. ಆದ್ರೆ ಯಾಕಂತ ಹೇಳ್ಬಿಟ್ಟು ಅದು ಒಳಗಡೆ ಇರ್ತಾವ ಸರ್, ಅವು ಬೆಳೆ ಇದ್ದೇ ಇದಾವೆ ಸರ್. ಒಂದು ಈಗ ಏನ್ ನಾವ್ ಒಂದು ಗಿಡ ಹಾಕ್ಬೇಕಾದ್ರೆ ಚಲಿಕೆಯಿಂದ ತೆಗೆದಾಗ ಅದ್ರೊಳಗಡೆ ಬಂದೇ ಬಿಡ್ತಾವ ಸರ್. ಅವರು ಒಂದು ಅರ್ಧ ಏನು ತೆಗಿರ್ತಾನೆ ಭೂಮಿನ, ಆಳವಾಗಿ ತೆಗಿದ ತಕ್ಷಣ ಅಲ್ಲೇ ಹರಿತಾ ಇರ್ತಾವ ಸರ್. ಇದಾವ ಸರ್ ಎರೆಹುಳುಗಳು ಸಾಕಷ್ಟು ಇದಾವೆ. ಈಗ ಎರೆಹುಳು ನಿಮ್ಮ ಜಮೀನಲ್ಲಿ ಇರೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಿ ಚಂದ್ರಪ್ಪ ಅವ್ರೆ? ಅದು ನ್ಯಾಚುರಲ್ ಆಗಿಬಿಟ್ಟು ರೈತನಿಗೆ ಅನುಕೂಲ ಮಾಡ್ಕೊಡ್ತದೆ ಸರ್. ಅದು ಏನೋ ಮಣ್ಣನ್ನು ತಿನ್ಬಿಟ್ಟು ಪರಿವರ್ತನೆ ಮಾಡ್ತಾರೆ, ಸಗಣಿ ತರ ಮಾಡ್ಬಿಟ್ಟು ಏನು ಈ ರೀತಿ ದನ ಕರುಗಳಿಂದ ಯಾವ ರೀತಿ ಸಗಣಿ ಹಾಕ್ತೀವೋ ಅದು ನ್ಯಾಚುರಲ್ ಆಗಿ ಆ ಮಣ್ಣನ್ನು ತಿನ್ಬಿಟ್ಟು ಪೋಷಕಾಂಶ ಒದಗುತ್ತೆ ಸರ್. ಅದು ಯಾವುದೋ ಎರೆಹುಳು ಕಸ ಕಡ್ಡಿ ಎಲ್ಲ ತಿನ್ಬಿಟ್ಟು ಪೋಷಕಾಂಶ ಗೊಬ್ಬರ ಮಾಡಿಬಿಟ್ಟು ಪೋಷಕಾಂಶ ಕೊಡ್ತದೆ ಸರ್ ಅದಕ್ಕೆ ಅಡಿಕೆ ಗಿಡಗಳಿಗೆ. ಆದ್ದರಿಂದ ಅದು ಬಹಳ ಅನುಕೂಲ ಮಾಡ್ಕೊಡ್ತದೆ ಸರ್. ಜೊತೆಗೆ ಮಳೆ ನೀರನ್ನ ಇಂಗುತ್ತೆ, ಭೂಮಿ ಒಂಥರ ಮೃದು ಬರುತ್ತೆ, ಸಾಫ್ಟ್ ಆಗ್ತದೆ ಸರ್. ಅವ್ರು ಎರೆಹುಳದಿಂದ ಸಾವಯವ ಆಮೇಲೆ ಗರಿ ಎಲ್ಲ ಆಗೋದ್ರಿಂದ ಸಾಫ್ಟ್ ಆದೇ ಆಗ್ತದೆ ಸರ್. ಈಗ ನೀವು ಯಾವುದೇ ರಾಸಾಯನಿಕ ಗೊಬ್ಬರ ಕೊಡದಾಗೆ ಅಡಿಕೆ ಬೆಳೆಯನ್ನ ಬೆಳೀತಾ ಇದ್ರಿ, ನಿಮ್ಮ ಗ್ರಾಮದಲ್ಲಿ ಬೇರೆ ಯಾರಾದ್ರೂ ಅಕ್ಕಪಕ್ಕದ ರೈತರು ರಾಸಾಯನಿಕ ಕೊಡುವಂತ ರೈತರ ಜಮೀನಿಗೆ ನೀವು ಹೋದಾಗ ಅಲ್ಲಿನ ಒಂದು ಭೂಮಿಯ ಗುಣಮಟ್ಟಕ್ಕೂ ನಿಮ್ಮ ಒಂದು ಭೂಮಿಯ ಗುಣಮಟ್ಟಕ್ಕೂ ಏನು ಅಲ್ಲಿ ಬದಲಾವಣೆ ಕಂಡಿದ್ರೆ? ಸರ್ ಸ್ವಲ್ಪ ಬಿಗಿ ಜಾಸ್ತಿ ಆಗಿರ್ತದೆ ಸರ್, ಅದು ಗಟ್ಟಿ ಜಾಸ್ತಿ ಇರ್ತದೆ, ಇದೊಂದು ಸ್ವಲ್ಪ ಮೃದು ಬರ್ತದೆ ಸರ್ ಅಷ್ಟೆ. ಡಿಫ್ರೆನ್ಸ್ ಅಂದ್ರೆ ಅದೇ ಸರ್, ಇನ್ನೇನಿಲ್ಲ. ಅಂದ್ರೆ ಅದು ನೀರು ಜಲ್ದಿ ಬೇಗ ಕೊಡ್ಲಿಲ್ಲ ಅಂದ್ರೆ ಸ್ವಲ್ಪ ಜಲ್ದಿ ಬಾಡ್ತದೆ, ಬಟ್ ಇದು ಸ್ವಲ್ಪ ಬಾಡಲ್ಲ ಸರ್ ಜಲ್ದಿ. ಭೂಮಿ ಮೃದು ಇರೋದ್ರಿಂದ ಬೇರೆಗೆ ಅತಿ ಹೆಚ್ಚು ತೇವಾಂಶ ದೊರೆಯುತ್ತೆ, ಆದ್ರಿಂದ ಇದು ಜಲ್ದಿ ಬಾಡೋದಿಲ್ಲ ಸರ್ ಇದು. ಈಗ ನೀವ್ ಹೇಳಿದ್ರ ಭೂಮಿ ಗಟ್ಟಿ ಬರುತ್ತೆ ರಾಸಾಯನಿಕ ಗೊಬ್ಬರ ಕೊಟ್ರೆ ಅಂತ ಹೇಳಿದ್ರ, ಅಂದ್ರೆ ಭೂಮಿ ಗಟ್ಟಿ ಬರೋದ್ರಿಂದ ಪೆಡಸ್ ಬರೋದ್ರಿಂದ ಅಂದ್ರೆ ಭೂಮಿಯ ಒಂದು ಗುಣಮಟ್ಟ ಹಾಳಾಗ್ತಿದೆ ಅಂತ ನಾವು ತಿಳ್ಕೊಬಹುದು ಸರ್. ಹೌದೌದು, ಹಾಳಾಗ್ತಿದೆ ಸರ್ ಅದ್ರಿಂದ. ಈಗ ನೀವು ನಾಟಿ ಮಾಡಿ ಎಷ್ಟು ವರ್ಷದಿಂದ ಈ ಒಂದು ಅಡಿಕೆಯನ್ನ ಕಟಾವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರ? 6 ವರ್ಷದಿಂದ ಮಾಡಿದೀವಿ ಸರ್. 6 ವರ್ಷದ ತನಕ ಏನ್ ಸಿಗಲ್ಲ ಸರ್, ಬಂದ ಫಸಲು ಒಂದೊಂದು ಹೊಡಿತಾವ ಸರ್, ಬಟ್ ಅದ್ರಲ್ಲಿ ಏನ ಕಾಯಿಗಳೇನ್ ಸಿಗಲ್ಲ. ಈಗ ಎಲ್ಲಾ ಗಿಡಗಳು ನಿಮಗೆ ಅಡಿಕೆ ಫಸಲು ಕೊಡ್ಬೇಕಂತಂದ್ರೆ ಒಂದು 6 ವರ್ಷ ಅಂತ ಬೇಕಾಗುತ್ತೆ. ಬೇಕೇ ಬೇಕು ಸರ್, 6 ವರ್ಷ ಬೇಕು ಸರ್. ಈಗ ನಿಮ್ಮ ಒಂದು ಅನುಭವದಲ್ಲಿ ಅಂದ್ರೆ ಇಷ್ಟು ವರ್ಷದಲ್ಲಿ ನಿಮ್ಮ ಒಂದು ಅಡಿಕೆ ಬೆಳೆಗೆ ಏನಾದ್ರೂ ಯಾವ್ದಾದ್ರು ಈ ಒಂದು ಕೊಳೆ ರೋಗ ಆಗಿರ್ಬೋದು, ಯಾವುದೇ ಒಂದು ಈ ಒಂದು ಅಡಿಕೆಯನ್ನು ಹೆಚ್ಚು ಬಾಧಿಸುವ ಒಂದು ಅಣಬೆ ರೋಗ ಆಗಿರ್ಬೋದು, ಇಂತ ರೋಗಗಳು ಏನಾದ್ರು ಕಂಡುಬಂದ್ರು? ಇಲ್ಲ ಸರ್, ನಮ್ಮಲ್ಲಿ ಏನು ಅಂತ ಯಾವ್ದೋ ಬಂದಿಲ್ಲ ಸರ್. ಇಲ್ಲಿ ನೀರಿಲ್ಲದ್ರಿಂದ ಒಣಗಿದ್ವು ಅಷ್ಟು ಬಿಟ್ರೆ ಇನ್ ಯಾವ್ದೇ ರೋಗ ಇಲ್ಲಿ ಬಂದಿಲ್ಲ ಸರ್. ಚೆನ್ನಾಗಿ ಇಳುವರಿ ತೆಗೆದಿದ್ವಿ. 900 ಗಿಡಕ್ಕೆ ಸುಮಾರು 85 ಕ್ವಿಂಟಲ್ ಹಸಿ ಅಡಿಕೆ ತೆಗೆದಿದ್ವಿ. ಒಂದ್ಸಲ 88 ಕ್ವಿಂಟಲ್ ಬಂದಿತ್ತು, ಅದು 3 ವರ್ಷ ಮಾತ್ರ. ನೆಕ್ಸ್ಟ್ ಎಲ್ಲ ಮಳೆ ಇರೋದ್ರಿಂದ ಕಡಿಮೆ ಆಗ್ಬಿಟ್ಟು ಬಹಳಷ್ಟು ಕಡಿಮೆ ಆಗ್ತಾ ಬಂತು ಸರ್ ಇಳುವರಿ. ಬಟ್ ಗಿಡ ಅಷ್ಟೇ ಉಳಿದು, ಮತ್ತೆ ಈಗೇನಾದ್ರೂ ಮತ್ತೆ ಸ್ಟಾರ್ಟ್ ಆಗ್ಬಹುದು ಮೋಸ್ಟ್ಲಿ. ಒಟ್ಟಾರೆ ಎಷ್ಟು ಸಸಿಗಳದಾವ ನಿಮ್ಮ ಜಮೀನಲ್ಲಿ? ಈಗ ನಮ್ಮದ್ರಲ್ಲಿ ಈಗೊಂದು 750 ಇರ್ಬೋದು ಸರ್. ಈ ಅಡಿಕೆ ಉತ್ತಮವಾದ ಒಂದು ಫಸಲು ಪಡಿಬೇಕಂತಂದ್ರೆ, ಈಗ ನೀವು ಹೇಳಿದ್ರೆ ಹೆಚ್ಚು ರಾಸಾಯನಿಕ ಗೊಬ್ಬರ ಕೊಡಬಾರ್ದು, ಸಾವಯವ ಗೊಬ್ಬರ ಕೊಡಬೇಕು ಅಂತ ಹೇಳಿದ್ರ, ಒಳ್ಳೆಯ ಒಂದು ಉತ್ತಮವಾದ ಒಂದು ಕಾಲಕ್ಕೆ ನೀರು ಕೊಡಬೇಕು ಅಂತ ಹೇಳಿದ್ರ, ಅಂದ್ರೆ ಯಾವ ಟೈಮ್ನಲ್ಲಿ ಅದು ಹೆಚ್ಚು ನೀರು ಬೇಡುತ್ತೋ ಆ ಟೈಮ್ನಲ್ಲಿ ಕೊಡಬೇಕು ಅಂತ ಹೇಳಿದ್ರ? ಅಂದ್ರೆ ಇದನ್ನೆಲ್ಲ ಗಮನಿಸಿದಾಗ ಅಂದ್ರೆ ನಿಮಗೆ ನೀರು ಸಾಕಷ್ಟು ಬೇಕಾಗುತ್ತೆ ಅಡಿಕೆ ಬೆಳೆಗೆ. ಈಗ ಮಳೆಯ ಕಾಲದಲ್ಲಿ ಬಿದ್ದಂತ ಮಳೆ ನೀರನ್ನ ನಿಮ್ಮ ಜಮೀನಲ್ಲಿ ಇಂಗುವಂತ ಒಂದು ವ್ಯವಸ್ಥೆ ಅಥವಾ ನಿಮ್ಮ ಒಂದು ಕೊಳವೆ ಬಾವಿ ಅಕ್ಕಪಕ್ಕ ಏನಾದ್ರೂ ಒಂದು ಇಂಗುಗುಂಡು ಕೃಷಿ ಹೊಂಡ ಈ ತರ ಮಾಡಂತ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ರೆ? ಇಲ್ಲ ಸರ್, ಈಗಿನ ಇಲ್ಲೇವರೆಗೆ ಏನು ಮಾಡ್ಕೊಂಡಿಲ್ಲ ಸರ್. ನೆಕ್ಸ್ಟ್ ಮಾಡ್ಬೇಕಂತ ಇದೀವಿ ಸರ್, ಒಂದು ಏನಾಯ್ತು ಸರ್ ಚೆಕ್ ಡ್ಯಾಮ್ ಮಾಡ್ಬೇಕಂತ ಇದೀವಿ ಸರ್. ಒಂದು ಚಿಕ್ಕದಾಗಿ ಒಂದು ನೀರು ನಿಲ್ಲುವಂತ ವ್ಯವಸ್ಥೆ ಮಾಡೋಣ. ಅಷ್ಟೇ ಸರ್, ಅಷ್ಟೇ. ಒಟ್ಟಾರೆ ಇಲ್ಲಿ ನಿಮಗೆ ನೀರಿನ ಒಂದು ಅಂತರ್ಜಲ ಚೆನ್ನಾಗಿದೆ ಈಗ ಸದ್ಯಕ್ಕೆ? ಸದ್ಯಕ್ಕೆ ಪರವಾಗಿಲ್ಲ ಸರ್, ಮಳೆಗಾಲ ಚೆನ್ನಾಗಿರೋದ್ರಿಂದ ಚೆನ್ನಾಗಿದೆ ಸರ್ ಈಗ ನೀರು. ಈಗ ಅಡಿಕೆ ಮಾರಾಟ ಅಂತಂದ್ರೆ ಯಾವ ರೀತಿ ಮಾಡ್ತೀರಿ ಚಂದ್ರಪ್ಪ ಅವ್ರೆ? ನಾವು ಎಲ್ಲ ಇದು ಕೊಯ್ದು ಹೆಚ್ಚಿ ಎಲ್ಲ ಮಾಡೋದ್ರಿಂದ ಸಮಸ್ಯೆ ಆಗೋದ್ರಿಂದ ಸರ್ ನೇರವಾಗಿ ಬಿಟ್ಟು ಈಗ ತೂಕನೆ ಕೊಟ್ಬಿಡ್ತಿದ್ದೀವಿ ಸರ್. ಏನ್ ಮಾರ್ಕೆಟ್ ರೇಟ್ಗಿಂತ 100 ರೂಪಾಯಿ ಕಡಿಮೆ. ಅವ್ರೇಗ್ ಬರ್ತಾರೆ, ಅವರೇ ಎಲ್ಲ ಆಳುಗಳು ಕರ್ಕೊಂಡ್ ಬಂದು ಕೊಯ್ಕೊಂಡು ತೂಕ ಮಾಡಿ ಲೆಕ್ಕ ಕೊಟ್ಟು ಅದ್ರದ್ದು ಏನ್ ಅಮೌಂಟ್ ಬರ್ತತೆ ಕೊಟ್ಟು ಹೋಗ್ಬಿಡ್ತಾರೆ. ಈಗ ಈ ವರ್ಷದ ಮಟ್ಟಿಗೆ 50,000 ರೂಪಾಯಿ ಒಣಾಡಿಕೆ ರೇಟ್ ಹೋಗಿದೆ ಅಂತೇಳಿ ಸಾಕಷ್ಟು ನಾವೆಲ್ಲ ದಿನನಿತ್ಯ ಕೇಳ್ತಾ ಇದೀವಿ. ಅಂದ್ರೆ ನೀವೇ ಬೇಸಿ ಯಾಕೆ ಮಾರಾಟ ಮಾಡಬಾರ್ದು? ಇಲ್ಲ ಸರ್, ಇಲ್ಲಿ ಈಗ ಆಳಿಂದು ಬಹಳ ಸಮಸ್ಯೆ ಇದೆ ಸರ್, ಹೆಚ್ಚುವರು ಸಮಸ್ಯೆ ಇದೆ, ಆದ್ದರಿಂದ ಅದು ಸಾಧ್ಯವಾಗದ ಬದುಕು ಸರ್. ಅದ ಸ್ವಲ್ಪ ಆದ್ರೆ ಮಾಡ್ಬೋದು ಸರ್, ನಮ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ ಸರ್, ನಮ್ಗೆ ಯಾವ ಸ್ವಲ್ಪ ಆ ಕಡೆ ಹೋಗೋದು ಉತ್ತಮ ಅಂತ ನನ್ನ ಮನೋಭಾವನೆ ಸರ್. ಈಗ ಒಂದು ಗಿಡದಲ್ಲಿ ಎಷ್ಟು ನಿಮಗೆ ಅಡಿಕೆ ಗೊನೆ ಹೊಡೆದ್ರೆ ಉತ್ತಮವಾದ ಒಂದು ಇಳುವರಿ ಅಂತ ನಾವು ಅನ್ಕೊಂಡ್ಬೋದು? 5-6 ಹೊಡೆದ್ರೆ ಉತ್ತಮ ಸರ್, ಕೊನೆ ಪಕ್ಷ ಅಂತ 4 ಅಂತ ಬಂದೇ ಬರ್ತದೆ ಸರ್. 4 ಕೆಜಿ ಆದ್ರೆ ಒಂದು 10-15 ಕೆಜಿ ಅಂದಾಜಿಗಂತ ಬಿಟ್ಟೆ ಬಿಡ್ತದೆ ಸರ್ ಒಂದು ಅಡಿಕೆ ಗಿಡ. ಈಗ ಒಂದ್ ಗೊನೆ 2 ಗೊನೆ ಹೊಡೆದ್ರೆ ಅದೇನು ನಮಗೆ ಲಾಭದಾಯಕ ಆಗಲ್ಲ ಬೆಳೆ? ಲಾಭದಾಯಕ ಏನು ಆಗಲ್ಲ ಸರ್. ಈಗ ಅಡಿಕೆ ಗಿಡದಲ್ಲಿ ಅಂದ್ರೆ ಸರಿಸುಮಾರು ಅಂತಂದ್ರೆ ಒಂದು ಬೇಸಿಗೆಯಲ್ಲಿ ಸುಣ್ಣ ಹೊಡಿತಾರೆ ಒಂದು 4-5 ಅಡಿ, ಅಂದ್ರೆ ಇದರ ಉದ್ದೇಶ ಏನು? ಇದ್ರ ಉದ್ದೇಶ ಏನಿಲ್ಲ ಸರ್, ಅದ್ರದ ಕಾಂಡ ಭಾಗ ಒಣಗಬಾರ್ದ ಅನ್ನೋ ಉದ್ದೇಶಕ್ಕೋಸ್ಕರ ಹೊಡಿತೇವೆ ಸರ್. ನಾವು ಸುಣ್ಣ ಹೊಡಿಲಿಲ್ಲ ಅಂದ್ರೂ ಮರದ ಒಂದು ಸೋಗೆ ಕಟ್ಬೋದು ಸರ್, ಇಲ್ಲ ಅಂತಂದ್ರೆ ಇತ್ತೀಚೆಗೆ ಈ ಚೀಲ ಬರ್ತದೆ ಸರ್, ಗೋಣಿ ಚೀಲ ಕಟ್ಬೋದು, ಅಥವಾ ಈ ಗ್ರೀನ್ ಅಂತ ಬರ್ತದೆ ಸರ್ ಪ್ಯಾಕೇಜ್ಗೆ ಸೈಡ್ ವಾಲ್ ತರ ಕಟ್ತಾರ ಸರ್, ಅದನ್ನ ಕೂಡ ಕಟ್ಬೋದು ಸರ್. ನಾವು ಅದನ್ನ ಕಟ್ಟಿದ್ರು ಕಾಂಡಕ್ಕೆ ಯಾವುದೇ ತೊಂದರೆ ಆಗಲ್ಲ, ಚೆನ್ನಾಗಿರ್ತದೆ ಸರ್, ಬಾಳಿಕೆ ಬರುತ್ತೆ, ಮರ ಸೀಳ್ ಬಿಡ್ತದೆ ಸರ್ ಬಿಸಿಲಿಂದ ಒಣಗಿಬಿಟ್ರೆ, ಅದಂತರ ಅದು ಬಾಳಿಕೆ ಬರಲ್ಲ ಸರ್, ಜಲ್ದೇನೆ ಹಾಳಾಗೋಗ್ಬಿಡುತ್ತೆ, ಕಾಂಡ ಒಣಕೊಂಡು ಹೋಗ್ಬಿಡುತ್ತೆ ಒಂದ್ ಭಾಗ. ಆದ್ರಿಂದ ನಾವು ಸುಣ್ಣ ಬೆಳಿಬಹುದು ಅಥವಾ ಗೋಣಿಚೀಲನಾದ್ರೂ ಕಟ್ಬೋದು ಸರ್. ಅಂದ್ರೆ ಮರ ಆಡೆ ಬರುತ್ತೆ ಅಂತ ಹೇಳಿ? ಹೌದು ಸರ್, ಆದ್ರಿಂದ ನಾವು ಕಟ್ಬೋದು ಸರ್. ಕೆಲವು ಕಡೆ ನಮ್ಮ ರೈತರು ಹೇಳ್ತಾರೆ ಸರ್, ಈ ವರ್ಷ ಮಳೆ ಜಾಸ್ತಿ ಆಗ್ಬಿಡ್ತು, ಗೊನೆ ಹೊಡಿತು, ಅದ್ರಲ್ಲಿ ಹಳ್ಳ ಕಟ್ಲಿಲ್ಲ ಅಂತಾರೆ. ಅದು ಬೇರೆ ಕಾರಣ ಇರ್ಬೋದು ಸರ್, ಅಡಿಕೆ ಮಾತ್ರ ಹೆಚ್ಚಿಗೆ ಮಳೆಗಾಲ ಆದ್ರೆ ಯಾವುದೇ ತೊಂದರೆ ಕೊಡಲ್ಲ, ಬೇರೆ ಯಾವ್ದೋ ರೋಗ ಇರ್ಬೋದು ಸರ್, ಅದರಿಂದ ಬರಬಹುದು ಅಷ್ಟೇ. ಅಂದ್ರೆ ಭೂಮಿಯಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆಯಿಂದಲೂ ಈ ತರ ಆಗ್ಬಹುದು? ಆಗ್ಬಹುದು ಸರ್, ಎತ್ತರ ಇರೋದ್ರಿಂದ ಸರ್ ನಾವು ಅಲ್ಲಿ ಹೋಗಿ ನೋಡಕ್ಕಾಗಲ್ಲ, ಬೇರೆ ಯಾವ್ಯಾವ್ದೋ ಒಂದು ಕೀಟಗಳು ಇರ್ತವೆ ಅದೊಳಗಡೆ ಬೇಸಿಗೆಯಲ್ಲಿ ಕೊರೆದು ಬಿಟ್ಟು ಒಳಗಡೆನೆ ಹೋಗ್ಬಿಟ್ಟು ಕೊರ ಬಿಟ್ಟಿರ್ತದ, ಅದರಿಂದ ಹಂಗಾಗ್ತತೆ ಸುಳಿ. ಅದು ಹೊರಗಿನ ಪೇಪರ್ ತರ ಇರ್ತದೆ ಸರ್, ಅದು ಒಡಿದಿದ್ದಾಗ ಎಲ್ಲ ಅದು ಕೊಳತ್ಕಂತ ಬರ್ತದೆ ಸರ್, ಅವಾಗ ಆ ತರ ಆಗ್ತಿರ್ತದೆ. ಈಗ ನಿಮ್ಮ ಅಡಿಕೆಯಲ್ಲಿ ಅಂದ್ರೆ ಭೂಮಿಯ ಒಂದು ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸ್ತೀರ? ನಾವೇನು ಮಾಡಿಸಿಲ್ಲ ಸರ್, ಮಾಡಿಸ್ಬೇಕನ್ನೋ ಉದ್ದೇಶ ಇದೆ ಸರ್. ಈಗ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಿಮಗೆ ಭೂಮಿಯಲ್ಲಿ ಯಾವುದು ಪೋಷಕಾಂಶಗಳ ಕೊರತೆ ಇದೆ, ಈ ನಿಟ್ಟಿನಲ್ಲಿ ನಿಮಗೆ ನಿಚ್ಚಳವಾದ ಒಂದು ಫಲಿತಾಂಶ ಕೊಡ್ತದೆ ಸರ್? ಈಗ ನಾವು ಮಾಡ್ಬೇಕು ಸರ್, ಅದೊಂದೇ ಉಳಿದಿರೋದು, ಈಗ ಮಾಡ್ಬೇಕು ಸರ್, ಅದೊಂದು ತಗೊಂಡಿಂದ ಹೋಗಿಲ್ಲ ಸರ್, ದಾವಣಗೆರೆಗೆ ಅಗ್ರಿಕಲ್ಚರ್ ಆಫೀಸ್ ತಗೊಂಡೋಗ್ಬಿಟ್ರೆ ಅಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು ಸರ್, ನಾವು ಇನ್ನೂ ಮಾಡಿಲ್ಲ. ಈಗ ನಿಮಗೆ ಮುಂದೆ ಈ ತರ ಭೂಮಿ ಪರೀಕ್ಷೆ ಮಾಡೋದ್ರಿಂದ ಮುಂದೆ ಯಾವ ಗೊಬ್ಬರ ಹಾಕಕ್ಕೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ. ಅನುಕೂಲ ಆಗ್ತದೆ ಸರ್, ಅದು ಭೂಮಿ ಅದು ಮಾಡ್ಬೇಕು ಸರ್, ಅದು ಪ್ರತಿಯೊಬ್ಬ ರೈತರನ್ನು ಮಾಡಿಸ್ಬೇಕು ಸರ್, ಅದರಿಂದ ಅನುಕೂಲ ಆಗ್ತದೆ. ಈಗ ಕೆಲವೊಂದ್ ಕಡೆ ಎಲ್ಲ ಜಿಂಕು ಬೋರನ್ ಕೊರತೆ ಇದ್ರೆ ಈಗೆಲ್ಲ ಅರಳುದಿರ್ತಾವ ಅಂತ ಹೇಳ್ತಾರೆ. ಹೌದು ಸರ್, ಹೌದು ಸರ್, ನಾವು ಅದಕ್ಕೆ ಸರ್ ನಾವು ಏನ್ ಸಾವಯವ ಪದ್ಧತಿ ಅಳವಡಿಸಿದಾಗ ಜಿಂಕು ಬೋರಾನು ಈ ಮೈಕ್ರೋಮಿಕ್ಸಿಂದ ಒಂದು ಬರ್ತದೆ ಸರ್ ಕಂಟೆಂಟ್ ಇಂದು ಅಗ್ರಿಕಲ್ಚರ್ ಆಫೀಸ್ ನಲ್ಲಿ ಅದನ್ನ ಹಾಕ್ಬಿಟ್ಟಿನಿ. ಅದು ಬಿಟ್ರೆ ನಾವು ಈ ರಾಸಾಯನಿಕ DAP ಪೊಟಾಶು ಇದೇನ್ ಬಿಟ್ಟು ನಾವು ಇವತ್ತಿಗೆ ಯೂಸ್ ಮಾಡಿಲ್ಲ ಸರ್. ಈಗ ಜೀವಾಮೃತ ಈ ತರ ಮಾಡಿ ಎಲ್ಲ ಕೊಡ್ಬೋದಲ್ಲ, ಇನ್ನೂ ಒಳ್ಳೆ ಮಾಡ್ಬೋದು ಸರ್, ಇದು ಬಹಳಷ್ಟು ಅನುಕೂಲ ಸರ್, ಇದು ಇದರಿಂದಲೇ ಹೆಚ್ಚಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕಡೆ ಓದಿದೀನಿ, ಬಟ್ ಮಾಡ್ತಾ ಇದ್ದಾರೆ ಸರ್, ಆದ್ರೆ ಬಹಳ ಅನುಕೂಲ ಮಾಡ್ಕೊಡ್ತೀವಿ. ಈಗ ಜೀವಾಮೃತ ಅಂತವೆಲ್ಲ ಮಾಡ್ಬೇಕಂತಂದ್ರೆ ಹಸುಗಳನ್ನ ಸಾಕಾಣಿಕೆ ಬೇಕೇ ಬೇಕು ಸರ್, ಹಸುಗಳು ಬೇಕೇ ಬೇಕು ಸರ್. ಅದರಲ್ಲಿ ನಾಟಿ ಹಸುನ ಬಹಳಷ್ಟು ಉತ್ತಮ ಅಂತ ಹೇಳ್ತಿದ್ದಾರೆ, ಆದ್ರೆ ವಿಜ್ಞಾನದ ಪ್ರಕಾರ ಯಾವುದೇ ಹಸು ಆಗಿರ್ಲಿ ಯಾವುದೇ ಎಮ್ಮೆದಾಗಿರ್ಲಿ ಮಾಡ್ಬೋದು ಸರ್, ಕುರಿದಾದ್ರೂ ಮಾಡ್ಬೋದು, ಎಲ್ಲದ್ರದ್ದು ಮಾಡ್ಬೋದು ಸರ್, ಅಂದ್ರೆ ಎಲ್ಲದೂ ಒಂದೇ ಸರ್, ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಈಗ ನೀವ್ ಹೇಳಿದ್ರ ಪ್ರಾರಂಭದಲ್ಲಿ ಗೋಡು ಜಾಸ್ತಿ ಕೊಡ್ತೀವಿ ನಾವು ಕೆರೆ ಗೋಡು ಅಂತ ಹೇಳಿದ್ರೆ ಅಡಿಕೆ ತೋಟಕ್ಕೆ, ಅಂದ್ರೆ ಹೆಚ್ಚು ಹೆಚ್ಚು ನಾವು ಅಡಿಕೆ ಗಿಡದಲ್ಲಿ ಈ ಒಂದು ಕರೆ ಮಣ್ಣು ಎರಸೋದ್ರಿಂದ ಅಂದ್ರೆ ಭೂಮಿಯ ಒಂದು ಉಸಿರುಗಟ್ಟುವಿಕೆ ಆಗುತ್ತೆ, ಹೆಚ್ಚು ಇಳುವರಿ ಬರಲ್ಲ ಅಂತ ಹೇಳಿ? ಹೌದು ಸರ್, ಹೌದು ಸರ್, ನಾನು ಇವತ್ತು ಮೊನ್ನೆ ಒಂದು ನಮ್ಮ ಬಸವಂಗೌಡರು ಹೇಳ್ಬಿಟ್ಟಿದ್ರು ಸರ್, ಅವ್ರು ಅತಿ ಹೆಚ್ಚು ಕೆರೆ ಗೋಡನ್ನ ಹೊಡಿಲೇಬೇಡ್ರಿ, ಯಾವುದೇ ಕಾರಣಕ್ಕೆ ಹೊಡಿಬೇಡ್ರಿ, ಅದು ಬೇರೆ ಉಸಿರುಗಟ್ಟಿನಂಗ ಆಗ್ಬಿಟ್ಟು ಅರಳು ಉದುರಕ್ ಸ್ಟಾರ್ಟ್ ಆಗ್ತತೆ ಅಂತ ಹೇಳಿದ್ರು ಸರ್. ತರಳುಬಾಳ ಕೃಷಿ ವಿಜ್ಞಾನದಲ್ಲಿ ಇದ್ದಾರೆ ಸರ್, ಅವ್ರ ವಿಜ್ಞಾನಿಗಳಾಗಿದ್ದಾರೆ, ಅವ್ರು ಯೂಟ್ಯೂಬ್ ನಲ್ಲಿ ನೋಡಿದ್ರು ಸರ್, ಅವರು ಹೇಳಿದ್ರು ಸರ್ ಹೆಚ್ಚು ಕೆರೆ ಗೋಡು ಹೊಡಿಬೇಡ್ರಿ ಅಂತಾನೆ ಹೇಳಿದ್ರು ಸರ್ ಅವರು. ಈಗ ಹೆಚ್ಚು ಕೆರೆ ಗೋಡನ್ನ ನಮ್ಮ ಅಡಿಕೆ ಬೆಳೆಗೆ ಕೊಡೋದು ಸೂಕ್ತ ಅಲ್ಲ ಅಂತ ಸಾಕಷ್ಟು ವಿಜ್ಞಾನಿಗಳು ಹೇಳ್ತಾರೆ, ಆದ್ರೂ ನಮ್ಮ ರೈತರು ಬಿಡಲ್ಲಲ್ವಾ? ಹೌದು ಸರ್, ಆದ್ರೂ ನಮ್ಮ ರೈತರು ಬಿಡಲ್ಲ, ಅಂದ್ರೆ ಹೆಚ್ಚಿನ ನೀರು ಹಿಡಿತೈತೆ ಅನ್ನೋ ಉದ್ದೇಶಕ್ಕೋಸ್ಕರ ಆ ರೀತಿ ಮಾಡ್ತಾರೆ ಸರ್, ಅದು ಮಾಡಬಾರ್ದಂತ ನನ್ನ ಈ ಮುಖಾಂತರ ತಿಳುವಳಿಕೆ ಹೇಳ್ತಾ ಇದ್ದೀನಿ ಸರ್. ಈಗ ನೀವು ಹೈನುಗಾರಿಕೆ ಮಾಡಿದ್ರೆ? ಹೈನುಗಾರಿಕೆ ಏನ ಇಲ್ಲ ಸರ್, ಮಾಡಿಲ್ಲ. ಕೊಟ್ಟಿಗೊಬ್ಬರ ಬೇಕಂದ್ರೆ ಎಲ್ಲ ಬೇರೆ ಕಡೆ ತಗೊಳ್ತೀವಿ ಸರ್, ನಮ್ದು ಒಂದ್ ಎಮ್ಮೆ ಇದೆ, ಅದು ಬಿಟ್ರೆ ಮತ್ತೆಲ್ಲ ಬೇರೆ ಹತ್ರ ಏನು ಕೊಂಡ್ಕೊಂಡ ಆಗ್ತಾ ಇದೀವಿ ಸರ್, ಮಾಡ್ಬೇಕಂತ ಇದೀವಿ, ಬಟ್ ಸದ್ಯಕ್ಕೆ ಪರಿಸ್ಥಿತಿಗೆ ಆಗಲ್ಲ, ಚಂದ್ರಪ್ಪ ಅವರೇ, ಈ ಅಡಿಕೆ ಕೃಷಿಯಲ್ಲಿ ನಿಮಗೆ ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ಸರ್? ಅದರಿಂದ ನಮಗೆ ಕನಿಷ್ಠ ಅಂದ್ರೆ ಸರ್ ಒಟ್ಟಿಗೆ ಹೆಚ್ಚಿಗೆ ಬೆಲೆ ಸಿಕ್ಕಾಗ ಜಾಸ್ತಿ ಆದಾಯ ಬರುತ್ತೆ ಸರ್, ಕಡಿಮೆ ಬೆಲೆ ಸಿಕ್ಕ ಕಡಿಮೆ ಆದಾಯ ಬರುತ್ತೆ. ಬಟ್ ಸರಾಸರಿ ಇಳುವರಿ ಮಾತ್ರ ಒಂದು 70-90 ಕ್ವಿಂಟಲ್ ತೆಗಿಬಹುದು ಸರ್ ನಾವು ಹಸಿ ಕಾಯಿ ಸರ್, ಅದರ ರೇಟಿನ ಮೇಲೆ ಆದಾಯ ಬರ್ತಾ ಹೋಗ್ತದೆ ಸರ್ ಅಷ್ಟೇ. ಅಂದ್ರೆ ಬೇರೆ ಬೆಳೆಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಇದು ಉತ್ತಮವಾದ ಒಂದು ಬೆಳೆ ಅಂತ ಹೇಳ್ಬೋದು? ಉತ್ತಮ ಬೆಳೆ ಸರ್, ಆದ್ರೆ ನಾವು ಇದನ್ನೇ ನಂಬ್ಕೊಂಡು ಇರಬಾರ್ದು ಸರ್, ಇದು ಬಹಳಷ್ಟು ಡೇಂಜರ್ ಬೆಳೆ ಅಂತ ನಾನಲ್ಲೇ ಬಿಸಿ ಆಗಿಬಿಟ್ಟಿದೆ, ಅನುಭವಿಸ್ಬಿಟ್ಟಿದೀನಿ. ಬಟ್ ನೆಕ್ಸ್ಟ್ ನಂದು ಅದೇ ಸರ್, ಈ ಮಹಾಗನಿ ಗಿಡಗಳಂತ ಏನು ಎಲ್ಲ ಬೇರೆ ಕಡೆ ಎಲ್ಲ ಕಟ್ತಾ ಇದಾರೆ ಸರ್, ಅದ್ರ ಬಹಳಷ್ಟು ಅನುಕೂಲ ಅಂತ ನನ್ನ ಮನೋಭಾವನೆ ಸರ್. ಯಾಕಂತಂದ್ರೆ ಒಂದು 3 ವರ್ಷ ನೀರಾವರಿ ವ್ಯವಸ್ಥೆ ಮಾಡಿದ್ರೆ ಅದಕ್ಕೆ ಯಾವುದೇ ನೀರಿನ ಸೌಲಭ್ಯ ಇಲ್ಲದ್ರು ಅದು ಸುಮ್ಮನೆ ಅದ್ರ ಪಾಡಿಗಾದ ಅರಣ್ಯ ಕೃಷಿ ತರ ಆಗ್ಬಿಡ್ತದೆ ಸರ್, ಬೆಳೆದೇ ಬೆಳೀತತೆ. ನಮಗೆ ಮಳೆ ಬಂದ್ರೂ ಸಮ ಬರಲಿದ್ರು ಸಮ ಅದ್ರ ಪಾಡಿಗೆ ಅದು ಬೆಳೀತತೆ, 12 ವರ್ಷ ಆದ ತಕ್ಷಣ ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಸರ್, ಅದು ಬಹಳಷ್ಟು ಅನುಕೂಲ ಅಂತ ನನ್ನ ಮನೋಭಾವನೆ ಸರ್. ಈಗ ಅರಣ್ಯ ಕೃಷಿ ಮಾಡಂತ ರೈತರಿಗೆ ಅರಣ್ಯ ಇಲಾಖೆಯಿಂದ ಸಾಕಷ್ಟು ಒಂದು ಪ್ರೋತ್ಸಾಹ ಇದೆ. ಇದೆ ಸರ್, ಇದೆ ಸರ್, ಒಂದ್ ಮರಕ್ಕೆ ಇಂತಿಷ್ಟ ಅಂತ ಹೇಳ್ಬಿಟ್ಟು 3 ವರ್ಷದ ತನಕ ಕೊಡ್ತಾ ಇದಾರೆ ಸರ್. ಒಟ್ಟು 3 ವರ್ಷ ಸೇರ್ಬಿಟ್ಟು 125 140 ರೂಪಾಯಿ ಕೊಡ್ತಾರೆ ಸರ್. ಒಳ್ಳೇದು ಚಂದ್ರಪ್ಪ ಅವರೇ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಅಡಿಕೆ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಅಡಿಕೆ ಕೃಷಿಯ ಅನುಭವಗಳ ಕುರಿತು ಜಗಳೂರು ತಾಲೂಕು ಕೊರಟಿಕೆರೆ ಗ್ರಾಮದ ರೈತ ಎಚ್ ಚಂದ್ರಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಅಶೋಕ್, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡಿದ್ಯಾ? ಪ್ರಧಾನಮಂತ್ರಿ ಸುರಕ್ಷತಾ ಮಾತೃತ್ವ ಅಭಿಯಾನ ಅಂತ ಕಣಮ್ಮಿ, ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರೆ. ಆಮ್ಯಾಕೆ 2 ಮತ್ತು 3ನೇ ತಿಂಗಳು ತಪಾಸಣೆಗೆ ಹೋಗೋದನ್ನ ತಪ್ಪಿಸ್ಕೋಬೇಡ, ಏನಾದ್ರೂ ತೊಂದರೆ ಇದ್ರೆ ಅದನ್ನು ಗುರುತಿಸಿ ವಿಶೇಷ ಗಮನ ಕೊಡ್ತಾರೆ. ನೆನಪಿಡಿ, ಪ್ರತಿ ತಿಂಗಳ 9ನೇ ತಾರೀಕು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಕೇಳಿ ಜನಪದ ಗೀತೆಯನ್ನು. ಹಾಡಿದ್ದಾರೆ ಬಿಕೆ ಸುಮಿತ್ರ. ರಾಜ್ಯ ಕೋಶ ಬಿಟ್ಟು ಬವಣೆ ಪಟ್ಟರು ಅಪಮಾನ ಜನಪದ ಗೀತೆಯನ್ನ ಕೇಳಿದಿರಿ. ಇನ್ನು ಮುಂದೆ ಕೊಟ್ಟೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ ಈ ಬಗ್ಗೆ ತಿಳಿಯೋಣ. ಹರಳು ಬೀಜ ಕ್ವಿಂಟಾಲ್ಗೆ ಕನಿಷ್ಠ 5,473, ಗರಿಷ್ಠ 5,501, ಹೆಸರುಕಾಳು 4,000, ಗರಿಷ್ಠ 6,151, ಶೇಂಗಾ ನಾಟಿ ಕನಿಷ್ಠ 4,009, ಗರಿಷ್ಠ 6,480, ಹುರುಳಿಕಾಳು ಕನಿಷ್ಠ 2,836, ಗರಿಷ್ಠ 2,836, ಜೋಳ ಹೈಬ್ರಿಡ್ ಕನಿಷ್ಠ 1,490, ಗರಿಷ್ಠ 1,530, ನವಣೆ ಹೈಬ್ರಿಡ್ ಗರಿಷ್ಠ ಮತ್ತು ಕನಿಷ್ಠ 2,355, ರಾಗಿ ಹೈಬ್ರಿಡ್ 1,969, ಗರಿಷ್ಠ 1,989, ಸೂರ್ಯಕಾಂತಿ ಹೈಬ್ರಿಡ್ ಕನಿಷ್ಠ 3,089, ಗರಿಷ್ಠ 6,625. ಚಿತ್ರದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ ಹತ್ತಿ ಡಿಸಿಎಚ್ ಕನಿಷ್ಠ 2,500, ಗರಿಷ್ಠ 12,610. ಚನ್ನಗಿರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 48,099, ಗರಿಷ್ಠ 51,399, ಕರಿಮೆಣಸು ಕನಿಷ್ಠ 39,650, ಗರಿಷ್ಠ 40,200. ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ ಮೆಕ್ಕೆಜೋಳ ಹಳದಿ ಕನಿಷ್ಠ 1,701, ಗರಿಷ್ಠ 1,911. ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,500, ಗರಿಷ್ಠ 6,500, ಬೂದುಗುಂಬಳಕಾಯಿ ಕನಿಷ್ಠ 800, ಗರಿಷ್ಠ 1,200, ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 1,000, ಗರಿಷ್ಠ 1,800, ಪಚ್ಚಬಾಳೆ ಕನಿಷ್ಠ 1,000, ಗರಿಷ್ಠ 1,200, ಹುರುಳಿಕಾಯಿ ಕನಿಷ್ಠ 2,000, ಗರಿಷ್ಠ 2,500, ಬೀಟ್ರೋಟ್ 1,600, 1,800, ಹಾಗಲಕಾಯಿ 800, ಗರಿಷ್ಠ 1,200, ಸೋರೆಕಾಯಿ 800, 1,000, ಬದನೆಕಾಯಿ 800, 1,000, ಗೋರಿಕಾಯಿ 1,400, 1,600, ಎಲೆಕೋಸು ಕನಿಷ್ಠ 400, ಗರಿಷ್ಠ 600, ದಪ್ಪ ಮೆಣಸಿನಕಾಯಿ 1,400, 1,600, ಕ್ಯಾರೆಟ್ 2,000, 2,400, ಹೂಕೋಸು ಕನಿಷ್ಠ 800, ಗರಿಷ್ಠ 1,200, ಸಪೋಟ ಕನಿಷ್ಠ 1,000, ಗರಿಷ್ಠ 1,600, ಸೌತೆಕಾಯಿ 1,200, 1,600, ನುಗ್ಗೆಕಾಯಿ 2,600, ಗರಿಷ್ಠ 3,000, ಬೆಳ್ಳುಳ್ಳಿ ಕನಿಷ್ಠ 3,500, ಕನಿಷ್ಠ ಮತ್ತು ಗರಿಷ್ಠ 3,500, ದ್ರಾಕ್ಷಿ 2,800, 2,800, ಅವರೆಕಾಯಿ 1,600, 2,000, ಹಸಿರು ಮೆಣಸಿನಕಾಯಿ 700, ಗರಿಷ್ಠ 800, ಶೇಂಗಾ 3,501, 3,501, ಕರ್ಬೂಜ 1,200, ನವಿಲುಕೋಸು 1,200.